ಸೊ ಈ ಸರಿಯಲ್ಲಿ ಕೂಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂತ ಕೆಲಸ ಮಾಡ್ತದೆ ಸರ್. ಮತ್ತೆ ಇದ್ರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತದ್ದು, ಹಳ್ಳಹಳ್ಳಿಲೂ ಕೂಡ ನಮ್ಮ ಏನು PSC ಮತ್ತೆ CSC ಸಮುದಾಯ ಆರೋಗ್ಯ ಕೇಂದ್ರ ಇದೆ ಮತ್ತೆ ಸಾರ್ವಜನಿಕ ಆಸ್ಪತ್ರೆ ಇದೆ ಅಲ್ಲೆಲ್ಲ ಕೂಡ ಇದ್ರ ಬಗ್ಗೆ ನಾವು ಬಂದಂತ ರೋಗಿಗಳಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸುವಂತ ಕೆಲಸವನ್ನ ನಮ್ಮ ಇಲಾಖೆ ವತಿಯಿಂದ ಅವತ್ತಿನ ದಿವಸ ನಾವು ಮಾಡ್ತೀವಿ ಸರ್. ಮತ್ತೆ ಜಾತಕ ಕಾರ್ಯಕ್ರಮಗಳು ಇರಬಹುದು, ಏನು ಸಾಮಾಜಿಕ ಅಂತರವನ್ನ ಕಾಪಾಡಿಕೊಂಡು ಒಂದು ಸಣ್ಣ ಜಾತಕ ಕಾರ್ಯಕ್ರಮ ಕೂಡ ಅವತ್ತಿನ ದಿವಸ ನಾವು ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ದೇವೆ. ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಸರ್ ಪರಿಸ್ಥಿತಿ ಈ ವಿಚಾರ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳೋದಾದ್ರೆ? ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಅಂದ್ರೆ, ಎಲ್ಲ ನಮಗೆ ಬಂದಿರುವಂತದ್ದು ಏನು ಕೋವಿಡ್ ಕೇಸಸ್ ಏನ್ ಬಂದಿದೆ, ಕೊರೋನಾ ಕೇಸಸ್ ಏನ್ ಬಂದಿದೆ, ಎಲ್ಲ ಬೇರೆ ಬೇರೆ ರಾಜ್ಯದಿಂದ ಬಂದಂತವರಲ್ಲಿ ಜಾಸ್ತಿ ಕಂಡು ಬಂದಿದೆ. ಸುಮಾರು ನಮಗೆ ಮುಂಬೈಯಿಂದ ಬಂದಂತವರಲ್ಲಿ ಜಾಸ್ತಿ ಹೆಚ್ಚು ಪ್ರಕರಣ ಪಾಸಿಟಿವ್ ಕೇಸಸ್ ಬಂದಿರುವಂತದ್ದು. ಸೊ ಅದ ನಂತರದಲ್ಲಿ ತಮಿಳುನಾಡು ಮತ್ತೆ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬಂದಿದೆ. ಸದ್ಯದ ಮಟ್ಟಿಗೆ ಹೇಳಬೇಕು ಅಂದ್ರೆ ನಮ್ಮಲ್ಲಿ ಇನ್ನೂ ಕೂಡ ನಮ್ಮ ಏನು ಕಮ್ಯುನಿಟಿ ಸ್ಪ್ರೆಡ್ ಇನ್ನೂ ಕೂಡ ಆಗಿಲ್ಲ ನಮ್ಮಲ್ಲಿ. ಸೊ ಅದೇ ನೋಡ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಹೇಗೆ ನಾವು ಹೇಗೆ ನಮ್ಮ ಜನಗಳಲ್ಲಿ ಅವೇರ್ನೆಸ್ ಬಂದ್ರೆ ಕಮ್ಯುನಿಟಿ ಸ್ಪ್ರೆಡ್ ಆಗೋದನ್ನ ತಡಿಬಹುದು. ಮತ್ತೆ ಸಾಮಾಜಿಕ ಅಂತರ ಮತ್ತೆ ಮಾಸ್ಕ್ ಬಳಸುವಂತದ್ದು ಸಾರ್ವಜನಿಕ ಸ್ಥಳಗಳಲ್ಲಿ, ಅದ್ರ ಜೊತೆಗೆ ಅನವಶ್ಯಕವಾಗಿ ಹೊರಗಡೆ ಓಡಾಡುವಂತದ್ದು ಆಗ್ಬಾರ್ದು. ಏನ್ ಸರ್ಕಾರ ಏನು ನಿರ್ದೇಶನ ನೀಡಿದೆ ಅದನ್ನ ಜನಗಳು ಪಾಲಿಸಿದ್ರೆ ನಾವು ಈ ಒಂದು ಕಮ್ಯುನಿಟಿ ಸ್ಪ್ರೆಡ್ ಆಗುವಂತದನ್ನ ನಮ್ಮ ಜಿಲ್ಲೆಯಲ್ಲಿ ತಡಿಬಹುದು. ಹೇಳಿ ಡಾಕ್ಟರ್ ಸುನೀತಾ ಅವರೇ, ಏನಿದು ಮಾದಕ ವಸ್ತು ವ್ಯಸನ ಅಂದ್ರೆ ಅದರ ಅಡ್ಡ ಪರಿಣಾಮಗಳೇನು, ಏನ್ ಸಮಸ್ಯೆ ಆಗುತ್ತೆ ಅಂತೀರಿ? ಪ್ರತಿ ವರ್ಷನೂ ಕೂಡ ಜೂನ್ 26ಕ್ಕೆ ನಾವು ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನ ಅಂತ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಈ ದಿನದಲ್ಲಿ ನಮ್ಮ ಮುಖ್ಯವಾದ ಉದ್ದೇಶ ಬಂದು ಜನರಲ್ಲಿ, ಯುವಜನತೆಯಲ್ಲಿ ಮಾದಕ ವ್ಯಸನದಿಂದ ಹೇಗೆ ದೂರ ಉಳಿಬೇಕು, ಅದರಿಂದ ಆಗುವಂತಹ ಸಮಸ್ಯೆಗಳೇನು, ಅದರಿಂದ ಅವರಿಗೆ ಯಾವ್ಯಾವ ರೀತಿಯ ತೊಂದರೆ ಆಗತ್ತೆ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಕೂಡ ಅದು ಅವರ ಮನಸ್ಸಿನ ಮೇಲೂ ಕೂಡ ಒಂದು ಕೆಟ್ಟ ಪರಿಣಾಮವನ್ನ ಉಂಟು ಮಾಡುತ್ತೆ. ಸೊ ಈ ಮಾದಕ ವಸ್ತುಗಳಿಂದ ಹೇಗೆ ದೂರ ಉಳಿಬೇಕು, ಹೇಗೆ ಅವರನ್ನ ಅವರು ಸಂರಕ್ಷಿಸಿಕೊಳ್ಳಬೇಕು, ಹೇಗೆ ಅವರು ಸ್ವಸ್ಥ ಸಮಾಜವನ್ನ ಕಟ್ಟಲಿಕ್ಕೆ ಅವರು ಹೇಗೆ ಹೆಜ್ಜೆಯನ್ನ ಇಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ದಿನವನ್ನ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಇಟ್ಕೊಂಡಿದ್ದೀವಿ. ಈ ದಿನದಲ್ಲಿ ನಾವು ಹೋದ ವರ್ಷದ ತಕೊಂಡ್ರೆ ಶಾಲಾ ಕಾಲೇಜುಗಳಿಗೆ ಹೋಗಿ ವಿದ್ಯಾರ್ಥಿಗಳಲ್ಲಿ, ಕಾಲೇಜು ವಿದ್ಯಾರ್ಥಿಗಳಲ್ಲಿ ನಾವು ಜಾಗೃತಿಯನ್ನ ಮೂಡಿಸ್ತಿದ್ವಿ. ಈ ವರ್ಷದ ಕೊರೋನಾ ಪರಿಸ್ಥಿತಿ ಇರೋದ್ರಿಂದ ರೇಡಿಯೋ ಮುಖಾಂತರ ಮತ್ತು ಜಾಥಾ ಮುಖಾಂತರ, ಟ್ಯಾಬ್ಲಾಯ್ಡ್ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸೋ ಒಂದು ಪ್ರಯತ್ನವನ್ನ ಆರೋಗ್ಯ ಇಲಾಖೆಯ ಕಡೆಯಿಂದ ಮಾಡ್ತಾ ಇದ್ದೇವೆ. ಏನಿದು ಮಾದಕ ವಸ್ತು ವ್ಯಸನ ಅಂತಂದ್ರೆ, ಯಾವುದನ್ನ ತಾವು ವ್ಯಸನ ಅಂತ ಪರಿಗಣಿಸ್ತೀರಿ? ಯಾವುದೇ ಒಂದು ವಸ್ತು ಒಬ್ಬ ಮನುಷ್ಯನ ಮೆದುಳಿನ ಮೇಲೆ ಪರಿಣಾಮವನ್ನ ಬೀರಿ ಅವರಿಗೆ ಒಂದು ಸಂತೋಷದ ಭಾವನೆ, ಸಂತೋಷ ಅನ್ನೋದಕ್ಕಿಂತ ಕಿಕ್ ಅಂತ ಏನ್ ಹೇಳ್ತೀರಾ, ಅರೆ ಕ್ಷಣದಲ್ಲಿ ಸಿಗುವಂತಹ ಖುಷಿಯನ್ನ ಉಂಟು ಮಾಡುತ್ತೋ ಅಂತ ವಸ್ತುವನ್ನ ನಾವು ಮಾದಕ ವಸ್ತು ಅಂತ ಕರಿತೀವಿ. ಮನಸ್ಸನ್ನ ಒಂದು ತುಂಬಾ ಖುಷಿ ಉಂಟು ಮಾಡುತ್ತೆ, ಆದ್ರೆ ಸಮಾಜದ ಬೇರೆ ವಿಚಾರಗಳು ಯಾವುದು ಕೂಡ ಅವ್ರಿಗೆ ಖುಷಿಯನ್ನ ಕೊಡೋದಿಲ್ಲ. ಉದಾಹರಣೆಗೆ ಮದ್ಯಪಾನ ಇರಬಹುದು, ತಂಬಾಕು ಇರಬಹುದು, ಕೆನಬಿಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಲೋಕಾರೂಢಿ ಲ್ಯಾಂಗ್ವೇಜ್ ನಲ್ಲಿ ಗಾಂಜಾ ಅಂತ ಏನ್ ಕರೀತಾರೆ, ಅದು ಭಂಗಿ ಅಂತ ಏನ್ ಕರೀತಾರೆ, ಅದು ಇನ್ನು ಹೈಯರ್ ಲೆವೆಲ್ ಇದಾವೆ, ಓಪಿಯಂ ಅಥವಾ ಕೊಕೇನ್ ಅಂತ ನಾವು ಹೇಳ್ತೀವಿ, ಅಫೀಮ್ ಅಂತ ಹೇಳ್ತೀವಿ ಅದು. ಮತ್ತೆ ಕೆಲವೊಂದು ಓವರ್ ದ ಕೌಂಟರ್ ಸಿಗುವಂತ ಡ್ರಗ್ಸ್ ಅಂದ್ರೆ ಸುಮ್ಮನೆ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ನುಂಗ್ತಾರೆ, ನಿದ್ರೆ ಮಾತ್ರೆಗಳಿರ್ಬೋದು, ಅಥವಾ ನೀವು ಪೇಂಟ್ ಥಿನ್ನರ್ಸ್ಗಳು ಬರುತ್ತೆ, ಪೇಂಟ್ ನ ಥಿನ್ನರ್ ಮಾಡುವಂತದ್ದು, ಆ ಸೊಲ್ಯೂಷನ್ಸ್ ಇರ್ಬೋದು, ಅದು ಈ ವೈಟ್ನರ್ ತರ ಯೂಸ್ ಮಾಡ್ತಾರೆ, ಅದು ಕೆಮಿಕಲ್ ವೇಸ್ಟ್ಗಳು ಬರುತ್ತೆ ಅದು, ಅವುಗಳನ್ನೆಲ್ಲ ಮೂಸೋದು, ಅವುಗಳ ಸ್ಮೆಲ್ ತಗೊಂಡ ತಕ್ಷಣ ಅವ್ರಿಗೆ ಒಂದ್ ರೀತಿಯ ಒಂಥರ ಮನಸ್ಸೆಲ್ಲ ತಟಸ್ಥ ಆದಂಗಾಗತ್ತೆ, ತುಂಬಾ ಖುಷಿ ಆದಂಗಾಗತ್ತೆ. ಬಟ್ ಅದು ಅರೆಕ್ಷಣ ಮಾತ್ರ ಇರುತ್ತೆ ಅನ್ನೋ ಅರಿವು ಅವ್ರಿಗೆ ಇರೋದಿಲ್ಲ. ಇವುಗಳನ್ನೆಲ್ಲದನ್ನು ನಾವು ಕೂಡ ಮಾದಕ ವಸ್ತುಗಳ ಗುಂಪಿಗೆ ಸೇರಿಸಬಹುದು. ಪ್ರತಿ ವರ್ಷ ಜೂನ್ 26ರಂದು ವಿಶ್ವ ಆರೋಗ್ಯ ಸಂಸ್ಥೆಯು ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಹಾಗೂ ಅಕ್ರಮ ಸಾಗಣೆ ವಿರೋಧಿ ದಿನವನ್ನಾಗಿ ಆಚರಣೆಯನ್ನ ಮಾಡುತ್ತಿದೆ. ಜೊತೆಗೆ ದೇಶದ ಯುವಜನತೆಯನ್ನು ಮಾದಕ ವಸ್ತುಗಳ ವ್ಯಾಮೋಹಕ್ಕೆ ಒಳಗಾಗದಂತೆ ಎಚ್ಚರವನ್ನು ವಹಿಸಲು ಜಾಗೃತಿಯನ್ನ ಮೂಡಿಸಲಾಗುತ್ತಿದೆ. ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಈ ರೀತಿಯ ಅಭ್ಯಾಸಗಳಿಂದ ಖಿನ್ನತೆ, ಮೂರ್ಛೆ ರೋಗ ಹಾಗೂ ಬುದ್ಧಿ ಭ್ರಮಣೆಯಂತಹ ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತದೆ. ನೀವು ಮಾನಸಿಕ ಹಾಗೂ ದೈಹಿಕ ಆರೋಗ್ಯದಿಂದ ಸದೃಢವಾಗಿರಲು ಮಾದಕ ವಸ್ತುಗಳಾದ ಗಾಂಜಾ, ಅಫೀಮು, ಕೊಕೈನ್ಗಳಿಂದ ದೂರ ಉಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ, ಇಲ್ಲವೇ ಉಚಿತ ಸಹಾಯವಾಣಿ 104 ಈ ಸಂಖ್ಯೆಗೆ ಕರೆ ಮಾಡಿ. ಡಾಕ್ಟರ್, ಈಗ ಪೊಲೀಸ್ ಇಲಾಖೆ ಜೊತೆ ಸೇರ್ಕೊಂಡು ಆರೋಗ್ಯ ಇಲಾಖೆನೂ ಕೂಡ ಕಳ್ಳ ಸಾಗಾಣಿಕೆ ಆಗಬಹುದು ಅಥವಾ ಅಕ್ರಮ ಸಾಗಣೆ ಆಗಬಹುದು, ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡುತ್ತಾ ಹೇಗೆ ಅಂತ. ಈಗ ನಮ್ಮಲ್ಲಿ ಈಗ ಆಲ್ರೆಡಿ ನಮ್ದು ಟೊಬ್ಯಾಕೋ ಪ್ರೋಗ್ರಾಮ್ ಒಂದಿದೆ, ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಮ್ ಒಂದಿದೆ. ಇದರಲ್ಲಿ ನಾವು ಈಗ ಆಲ್ರೆಡಿ ನಾವು ಪೊಲೀಸ್ ಇಲಾಖೆಯವರ ಸಹಾಯದೊಂದಿಗೆ ಈಗ ಆಲ್ರೆಡಿ ಜಾಗೃತಿಗಳನ್ನ ಮೂಡಿಸುವಂತದ್ದು ಮತ್ತೆ ರೇಟ್ಸ್ ನ ಮಾಡುವಂತದ್ದು ಕೆಲಸವನ್ನ ಅವರ ಸಹಾಯದಲ್ಲಿ ಮಾಡ್ತಾ ಇದ್ದೀವಿ. ಮುಂಚೆಯಿಂದನೂ ಕೂಡ ಪೊಲೀಸ್ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಇಲಾಖೆಯ ಜೊತೆ ಸಹಾಯ ಹಸ್ತ ನೀಡಿದೆ. ಅದೇ ರೀತಿ ಈ ವರ್ಷನೂ ಕೂಡ ನಾವು ಅವರ ಒಂದು ಸಪೋರ್ಟ್ ತಗೊಂಡು ನಾವು ಇದನ್ನ ಪರಿಣಾಮಕಾರಿಯಾಗಿ ಈ ಒಂದು ಕಾರ್ಯಕ್ರಮಗಳು ಯಾವುದು, ಈ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ಏನಿದೆ ಅದನ್ನ ತಡೆಯುವಂತದ್ದು, ಮತ್ತೆ ಅನ್ನೆಸರಿಯಾಗಿ ಟೊಬ್ಯಾಕೋದೆಲ್ಲ ನಾವು ಸ್ಕೂಲ್ ಹತ್ರ ಮಾರುವಂತದ್ದು, ಈ ಒಂದು ಸಿಕ್ಕ ಪ್ಲೇಸ್ ಅಲ್ಲಿ ಆ ಒಂದು ಸಿಗರೇಟ್ ನ ಮಾರುವಂತ ಕೆಲಸ ಏನ್ ಆಗ್ತಾ ಇದೆ ಅದನ್ನ ಅದ್ರ ಬಗ್ಗೆ ನಾವು ಈಗ ಆಲ್ರೆಡಿ ಕ್ರಮ ತಗೊಂಡಿದೀವಿ. ಇನ್ನು ಹೆಚ್ಚಿಗೆ ಪರಿಣಾಮಕಾರಿಯಾಗಿ ನಾವು ನಮ್ಮ ಇಲಾಖೆ ಕೆಲಸ ನಿರ್ವಹಿಸಬೇಕು. ಬಹಳಷ್ಟು ಜನ ಒತ್ತಡಗಳಿಗೆ ಸಿಲುಕಿದ್ದಾರೆ ಈ COVID-19 ಸಂದರ್ಭದಲ್ಲಿ. ಮಾನಸಿಕ ಒತ್ತಡ ಸಾಕಷ್ಟಿದೆ ಜನರಲ್ಲಿ, ಅದರಿಂದ ದೂರಾಗಕ್ಕೆ ಈ ಮಾದಕ ವಸ್ತುಗಳು ನಮಗೆ ಸಹಾಯ ಮಾಡಬಹುದು ಅನ್ನೋ ಕಾರಣಕ್ಕೂ ಜನ ಇದರ ಮೊರೆ ಹೋಗ್ಬಹುದು. ಮತ್ತೆ ಎಷ್ಟೋ ಜನ ಯುವಜನತೆ ಉದ್ಯೋಗಗಳಿಲ್ದೇ ಇರೋರು ಹಣ ಸಿಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ಇದನ್ನ ಸಾಗಾಣಿಕೆ ಮಾಡೋ ಕೆಲಸವನ್ನು ಒಪ್ಕೋಬಹುದು. ಒಟ್ಟಾರೆ ಸಮಾಜವನ್ನ ದಿಕ್ಕುಗೆಡಿಸುವಂತಹ ಒಂದು ವ್ಯಸನ ಇದು. ಹೌದು. ಹೇಗೆ ತಾವು ನಿಮ್ಮ ಇಲಾಖೆ ಮೂಲಕ? ಈಗ ನಮ್ಮ ಇಲಾಖೆಯವರು ಈಗ ಆಲ್ರೆಡಿ ನಾವು ಏನ್ ಮಾಡಿದೀವಿ, ಈ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಮ್ಮ ಏನ್ ಈ ಮಾನಸಿಕ ಆರೋಗ್ಯ ದಲ್ಲಿ ಏನ್ ಕೆಲಸ ಮಾಡ್ತಿದ್ದಾರೆ ಅವರು, ಯಾವ ಕೌನ್ಸಿಲರ್ಸ್ ಇರ್ಬೋದು, ನಮ್ಮ ಡಾಕ್ಟರ್ ಸುನೀತಾ ಅವರಿರ್ಬೋದು, ಇವರೆಲ್ಲರೂ ಕೂಡ ಯಾರು ಕೋವಿಡ್ ಇಂದ ಬಾಧಿತರಾಗಿದ್ದಾರೆ ಅವ್ರಿಗೆಲ್ಲ ಫೋನ್ ಮಾಡುವಂತದ್ದು, ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ನಮ್ಮವರು ಮಾಡಿದ್ದಾರೆ. ಜೊತೆಗೆ ಕ್ವಾರಂಟೈನ್ ಇರುವಂತವ್ರಿಗೂ ಕೂಡ ನಾವು ಇಲ್ಲಿ ನಮ್ಮ ಇಲಾಖೆಯ ವತಿಯಿಂದ ಅವರಿಗೆ ಫೋನ್ ಕಾಲ್ ಮುಖಾಂತರ ಕೌನ್ಸಿಲಿಂಗ್ ಕೂಡ ನಾವು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೇನೆ ಈಗ ಆಲ್ರೆಡಿ ನಾವು ಈ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಕೆಲವೊಂದು ಕ್ಲಿನಿಕ್ಸ್ ಇವೆಲ್ಲ ಬಾಗ್ಲಾಕಿತ್ತು, ಅಂದ್ರೆ ಬಂದ್ ಮಾಡಿದ್ರು. ಈಗ ನಾವು ನಮ್ಮ ಇಲಾಖೆ ವತಿಯಿಂದ ಎಲ್ಲ ನಾನ್ ಕೋವಿಡ್ ಸರ್ವಿಸಸ್ ಏನಿದೆ ಅದನ್ನು ಕೂಡ ನಾವು ಕಂಟಿನ್ಯೂ ಮಾಡಿದೀವಿ. ಈ ಮನೋಚೈತನ್ಯ ಕ್ಲಿನಿಕ್ ಕೂಡ ಈಗ ನಡೀತಾ ಇದೆ ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಕೂಡ. ಒಂದು ನಿಗದಿತ ದಿನಗಳಲ್ಲಿ ನಮ್ಮ ಏನು ಇಬ್ರು ಸೈಕಿಯಾಟ್ರಿಸ್ಟ್ ಇಲ್ಲಿ ಕೆಲಸ ಮಾಡಿ ನಿರ್ವಹಿಸುತ್ತಿದ್ದಾರೆ ನಮ್ಮ ಇಲಾಖೆಯಲ್ಲಿ, ಅವರಿಬ್ರು ಕೂಡ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮತ್ತೆ ಕೆಲವೊಂದು CHCಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೂ ಕೂಡ ಹೋಗಿ ಈ ಒಂದು ಸರ್ವಿಸಸ್ ನ ಕೊಡ್ತಾ ಇದ್ದಾರೆ. ಆತ್ಮೀಯರೆ, ತಮಾಂಧವರೇ, ಇದೇ ಸೋಮವಾರ 29ನೇ ತಾರೀಕು ಸಂಜೆಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಶುಂಠಿಯ ಸಮಗ್ರ ನಿರ್ವಹಣೆ ಈ ವಿಚಾರವಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಭಾಗವಹಿಸುತ್ತಿದ್ದಾರೆ ಸಕಲೇಶಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಈಶ್ವರಪ್ಪ ಆರ್ ನೋಲ್ವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ನಮ್ಮ ದೂರವಾಣಿ ಸಂಖ್ಯೆಗಳು 245-258 ಮತ್ತೊಂದು 246-289 STD ಸಂಖ್ಯೆ 08-172. ಮರೆಯದಿರಿ, ಇದೇ ಸೋಮವಾರ 29ನೇ ತಾರೀಕು ಸಂಜೆಯ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಶುಂಠಿಯ ಸಮಗ್ರ ನಿರ್ವಹಣೆ ಈ ವಿಚಾರವಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಡಾಕ್ಟರ್ ಸುನೀತಾ ಅವರೇ, ಏನು ತೊಂದರೆ ಆಗುತ್ತೆ ಅಂತೀರಿ ಈ ಮಾದಕ ವಸ್ತು ವ್ಯಸನದಿಂದ? ದೈಹಿಕವಾಗಿ ಆ ವ್ಯಕ್ತಿಗೆ ಏನ್ ತೊಂದರೆ ಆಗ್ಬಹುದು? ಒಂದೊಂದು ವಸ್ತುವಿನಿಂದ ಒಂದೊಂದು ರೀತಿಯಾದಂತಹ ಪರಿಣಾಮಗಳಾಗತ್ತೆ. ಈಗ ಮೊದಲನೇ ಉದಾಹರಣೆಯಾಗಿ ಮದ್ಯಪಾನವನ್ನ ತಗೊಂಡ್ರೆ ಕುಡಿದಾಗ ಏನ್ ಎಫೆಕ್ಟ್ ಆಗತ್ತೆ ಅನ್ನೋಂಥದ್ದು, ಆ ಕುಡಿತದ ಚಟಕ್ಕೆ ಒಳಗಾಗ್ತಾ ಇದ್ದ ಹಾಗೆ ಅದನ್ನ ಒಂದು ದಿವಸ ಕುಡಿದೇ ಇದ್ರೆ ಅವ್ರಿಗೆ ಕೈನಲ್ಲಿ ನಡ್ಕ ಬರುವಂತದ್ದು ಅಥವಾ ಫಿಟ್ಸ್ ಬಂದಿರಬಹುದು ಅಥವಾ ಅವರು ಅವ್ರಿಗೆ ಎಲ್ಲಿದ್ದೀವಿ ಏನ್ ಮಾಡ್ತಿದೀವಿ ಅಂತ ಅವ್ರಿಗೆ ಗೊತ್ತಾಗದೇ ಇರ್ಬೋದು. ಹಾಗೆ ಮೊದಲನೇ ದಿವಸ ಕುಡಿಯಕ್ ಶುರು ಮಾಡಿದಷ್ಟೇ ಅಮೌಂಟ್ಗೆ ಅವ್ರಿಗೆ ಆರ್ ತಿಂಗಳು ಬಿಟ್ಟು ಅಷ್ಟೇ ಕುಡಿದ್ರೆ ಅದು ಅವ್ರಿಗೆ ಸಂತೋಷವನ್ನ ಕೊಡೋದಿಲ್ಲ, ಅದನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಅವರ ಕಂಪ್ಲೀಟ್ ಎಲ್ಲಾ ಆಲೋಚನೆಗಳು ಕೂಡ ಕುಡಿತದ ಕಡೆಗೆ ಇರತ್ತೆ. ಆ ಕುಡಿತದ ಬಿಟ್ಟು ಜೀವನ ಮಾಡೋದು ಹೇಗೆ ಅನ್ನೋದ್ ಕಡೆ ಅವ್ರಿಗೆ ಯೋಚನೆಗಳೇ ಬರೋದಿಲ್ಲ, ಆ ಕಡೆಗೆ ಅವರು ಮನಸ್ಸೇ ಮಾಡೋದಿಲ್ಲ. ಸೊ ಕೆಲ್ಸಕ್ ಹೋದ್ರು ಕುಡಿತದ ಬಗ್ಗೆನೇ ಯೋಚನೆ ಇರುತ್ತೆ, ಮನೇಲಿದ್ರು ಕುಡಿತದ ಬಗ್ಗೆನೇ ಯೋಚನೆ ಇರುತ್ತೆ, ಯಾರು ಕುಡಿತಾರೆ ಫ್ರೆಂಡ್ಸ್ ಯಾರಿದ್ದಾರೆ ಅಂತ ಹುಡುಕ್ತಾ ಇರ್ತಾರೆ, ಒಂದು ನೆಪ ಸಿಕ್ಕಿದ ತಕ್ಷಣನೇ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ಸೊ ಇದು ಕುಡಿತದ ವಿಷಯ ಆದ್ರೆ ಇದೇ ರೀತಿನಲ್ಲಿ ಪ್ರತಿಯೊಂದು ವಸ್ತು ಕೂಡ, ಈಗ ತಂಬಾಕು ಅಂತ ತಗೊಂಡಾಗ ಒಂದು ಸಿಗರೆಟ್ ಸ್ಮೋಕ್ ಮಾಡಿದ್ರೆ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಅಷ್ಟೊತ್ತಿಗೆ ಅವ್ರಿಗೆ ಅದ್ರದ್ದು ಎಫೆಕ್ಟ್ ಕಡಿಮೆ ಆಗೋದಕ್ಕೆ ಶುರುವಾಗತ್ತೆ. ಸೊ ಆಗ ಕೈನಲ್ಲಿ ಸಣ್ಣದಾಗಿ ನಡ್ಕ ಬರೋದಕ್ಕೆ ಶುರುವಾಗತ್ತೆ, ಮನಸ್ಸಲ್ಲಿ ತಳಮಳ ಆಗಕ್ಕೆ ಶುರುವಾಗತ್ತೆ, ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ, ಒಂದು ಕೆಲಸದ ಮೇಲೆ ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ, ಮತ್ತೊಂದು ಸಿಗರೆಟ್ ಸೇದ್ಬೇಕು ಅಂತ ಶುರುವಾಗತ್ತೆ, ಸಿಕ್ತ್ ಮಾಡಕ್ಕೆ ಶುರು ಮಾಡ್ತಾರೆ. ಸೊ ಕಿರಿಕಿರಿ ಆಗಕ್ಕೆ ಶುರುವಾಗತ್ತೆ. ಹಾಗೆ ಇದೇ ರೀತಿ ಬೇಕಾದಷ್ಟು ಮಾದಕ ವಸ್ತುಗಳಿದಾವೆ. ಈಗ ಅಫೀಮ್ ಇರ್ಬೋದು, ಅಫೀಮ್ ತಗೊಂಡವ್ರಿಗೂ ಕೂಡ ಅಫೀಮ್ ಇಲ್ಲದೆ ಜೀವನ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಅಫೀಮ್ ಇಲ್ಲದೆ ಯಾವುದೇ ಒಂದು ಮಾದಕ ವಸ್ತುವನ್ನ ಉಪಯೋಗಿಸದೇ ಇದ್ದಾಗ ದೈಹಿಕವಾಗಿ ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಅಂದ್ರೆ ದೈಹಿಕವಾಗಿ ಆ ಸಿಂಪ್ಟಮ್ಸ್ ಕಾಣಿಸಬಹುದು, ಮಾನಸಿಕವಾಗಿನೂ ಕೂಡ ಸಿಂಪ್ಟಮ್ಸ್ ಕಾಣಿಸಬಹುದು. ದೈಹಿಕವಾಗಿ ಅಂದ್ರೆ ಕೈನಲ್ಲಿ ನಡ್ಕ ಬರುವಂತದ್ದು, ಫಿಟ್ಸ್ ಬರುವಂತದ್ದು, ಅಫೀಮ್ ತಗೊಳ್ತಾ ಇದ್ದವ್ರಿಗೆ ಕಣ್ಣಲ್ಲಿ ನೀರು ಇಳಿಯುವಂತದ್ದು, ಮೂಗಲ್ಲಿ ನೀರು ಇಳಿಯುವಂತದ್ದು, ಕಂಟಿನ್ಯೂಸ್ ಆಗಿ ಬೇದಿ ಆಗುವಂತದ್ದು, ಈ ರೀತಿಯ ಸಿಂಪ್ಟಮ್ಸ್ ಅನ್ನ ನಾವು ನೋಡ್ತೀವಿ. ಮಾನಸಿಕವಾಗಿ ಅವರಲ್ಲಿ ತಳಮಳ ಜಾಸ್ತಿ ಆಗತ್ತೆ. ಕೆಲವೊಬ್ಬರಿಗೆ ಚಿತ್ತಭ್ರಮಣೆ ಅಂತ ಹೇಳ್ತೀವಿ, ಅಂದ್ರೆ ಸಬ್ಸ್ಟೆನ್ಸ್ ಇಂಡ್ಯೂಸ್ಡ್ ಸೈಕೋಸಿಸ್ ಅಂತ, ಈ ಗಾಂಜಾ ತಗೊಳ್ಳೋರಲ್ಲಿ ಅಥವಾ ಭಂಗಿ ತಗೊಳ್ಳೋರಲ್ಲಿ ನಾವು ಇದನ್ನ ನೋಡ್ತೀವಿ. ಅವರು ಕಂಟಿನ್ಯೂಸ್ ಆಗಿ ಒಂದ್ ತಿಂಗಳು ಅದನ್ನ ಉಪಯೋಗಿಸಿದಾಗ ಅವರಲ್ಲಿ ಚಿತ್ತಭ್ರಮಣೆಯ ಲಕ್ಷಣಗಳು ಕಾಣಿಸೋದಕ್ಕೆ ಶುರುವಾಗತ್ತೆ. ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗೋದಿಲ್ಲ, ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, ಯಾರೋ ಮಾತಾಡಿದ್ ಕೇಳಿಸಕ್ ಶುರುವಾಗತ್ತೆ, ಯಾರೋ ಹಾಡ್ದಂಗ ಅನ್ಸುತ್ತೆ, ಕರ್ದಂಗ ಅನ್ಸುತ್ತೆ, ಬೈದಂಗ ಅನ್ಸುತ್ತೆ, ಈ ತರ ಅವರದ್ದೇ ಒಂದು ಭ್ರಮಾಲೋಕಕ್ಕೆ ಹೋಗ್ಬಿಡ್ತಾರೆ. ಇಷ್ಟೆಲ್ಲ ಅಲ್ಲದೆ ಕೂಡ ಈ ಯುವಜನತೆ ಈ ವಿಷಯಗಳಿಗೆ ಇನ್ವಾಲ್ವ್ ಆದಾಗ ಅವರಿಗೆ ಓದೋ ಕಡೆ ಗಮನ ಬರೋದಿಲ್ಲ, ಕೆಲಸ ಮಾಡಬೇಕು ಅಂತ ಅನ್ಸೋದಿಲ್ಲ, ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ಅಂತ ಅನ್ಸೋದಿಲ್ಲ. ಸೊ ಈ ಯಾವುದೇ ವಸ್ತುಗಳು ಕೂಡ ತುಂಬಾ ಕಡಿಮೆ ದುಡ್ಡಿಗೆ ಸಿಕ್ಕೋದಿಲ್ಲ, ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ದುಡ್ಡಿಗೋಸ್ಕರ ಕಳ್ತನ ಮಾಡೋದಕ್ಕೆ ಶುರು ಮಾಡ್ತಾರೆ, ಕೆಟ್ಟ ವಿಚಾರಗಳಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಶುರು ಮಾಡ್ತಾರೆ, ಮನದಲ್ಲಿ ವಸ್ತುಗಳನ್ನ ಕದಿಯೋದಕ್ಕೆ ಶುರು ಮಾಡ್ತಾರೆ, ತಂದೆ ತಾಯಿ ಜೊತೆಗೆ ಗಲಾಟೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ, ಅವ್ರ ಮೇಲೆ ಹೊಡೆಯೋದು, ಅವ್ರಿಗೆ ತುಂಬಾ ಕೆಟ್ಟದಾಗಿ ತಂದೆ ತಾಯಿನ ನಡೆಸ್ಕೊಳ್ಳೋದು, ಈ ರೀತಿಯಾದಂತಹ ನಡವಳಿಕೆಯ ಸಮಸ್ಯೆಗಳನ್ನು ಕೂಡ ನೋಡಬಹುದಾಗಿದೆ. ಡಾಕ್ಟರ್ ಸತೀಶ್ ಕುಮಾರ್ ಅವರ, ಸಾಮಾಜಿಕವಾದ ಸಮಸ್ಯೆಗಳು ಏನೇನಾಗಬಹುದು ಅಂತೀರಿ ಈ ಮಾದಕ ವ್ಯಸನದಿಂದ? ಮಾದಕ ವ್ಯಸನದಿಂದ ಈಗಾಗಲೇ ಹಾಲು ವ್ಯಸನಿಗಳಿರ್ತಾರೆ, ಅವ್ರ ಜೊತೆ ಸಂಬಂಧಗಳು ಹಾಳಾಗ್ತದೆ, ಜೊತೆಗೆ ಮನೆಯ ಎನ್ವೈರನ್ಮೆಂಟ್ ಅನ್ನ ಹಾಳು ಮಾಡ್ತಾರೆ, ಅದ್ರ ಜೊತೆಗೆ ಹೊರಗಡೆ ಸಂಬಂಧಗಳು ಕೂಡ ತೊಂದರೆಗಳಾಗ್ತದೆ, ಹೊರಗಡೆ ಮತ್ತೆ ಸಮಾಜಘಾತಕ ಕೆಲಸಗಳು ಮಾಡುವಂತದ್ದು, ಮತ್ತೆ ಅಪರಾಧ ಮಾಡುವಂತದ್ದು, ಹಿಂಸಾಚಾರ ಜಾಸ್ತಿ ಆಗ್ತದೆ ಇದರಿಂದ, ಜೊತೆಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಜಾಸ್ತಿ ಆಗ್ತದೆ, ಮನೆಯಲ್ಲಿ ಒಳ್ಳೆ ವಾತಾವರಣ ಕೂಡ ಹಾಳಾಗ್ತದೆ. ಅದರಿಂದ ಈ ಮಾದಕ ವ್ಯಸನದಿಂದ ದೂರ ಇದ್ರೆ ಅತ್ಯುತ್ತಮ ಒಂದು ಒಳ್ಳೆ ನಿರ್ಧಾರ. ಇದಕ್ಕಾಗಿ ಒಂದು ದಿನವನ್ನೇ ನಿಗದಿ ಮಾಡಲಾಗಿದೆ, ಅಂದ್ರೆ ಜನರಲ್ಲಿ ಅವೇರ್ನೆಸ್ ಅನ್ನ ಮೂಡಿಸುವಂತಹ ಉದ್ದೇಶದಿಂದ. ಈಗ ಹಾಸನ ಜಿಲ್ಲೆಯಲ್ಲೂ ಕೂಡ ಈ ಸಮಸ್ಯೆ ಇದೆ, ಇದನ್ನ ನಾವು ಜನಸಾಮಾನ್ಯರಿಗೆ ಅರಿವು ಮೂಡಿಸಬೇಕಾದ ಅಗತ್ಯ ಇದೆ ಅಂತ ತಮಗನ್ಸುತ್ತೆ ಡಾಕ್ಟರ್? ನಿಜವಾಗ್ಲೂ ಅನಿಸುತ್ತೆ, ಯಾಕಂದ್ರೆ ನಾವು ನೋಡಿದ್ದೇವೆ ಎಲ್ಲಿ ಇಲ್ಲೇ ನೀವು ಹಾಸನ ಸಿಟಿಯಲ್ಲೇ ತುಂಬಾ ಕಡೆ ಇದು ನಾವು ಹೊರಗಡೆ ಓಡಾಡುವಂತ ಕೆಲವರು ಸಾರ್ವಜನಿಕರಲ್ಲೂ ಕೂಡ ನೋಡ್ಕೊಂಡು, ಅಂದ್ರೆ ಏನು ಸ್ಲಮ್ ಏರಿಯಾದಲ್ಲಿ ಕೆಲವು ಕಡೆ ಈಗ ಆಲ್ರೆಡಿ ಹೊರಗಡೆನೆ ಓಡಾಡ್ತಾ ಇರ್ತಾರೆ, ಡ್ರಗ್ಸ್ ತಗೊಂಡೆಲ್ಲ ಹೊರಗಡೆ ಓಡಾಡುವಂತದ್ದೆಲ್ಲ ಕೂಡ ನಡೀತಾ ಇದೆ. ಅದರಿಂದ ಇದು ಇದ್ರ ಬಗ್ಗೆ, ಜೊತೆಗೆ ಸಣ್ಣ ಸಣ್ಣ ಮಕ್ಕಳು ಇದ್ರು ಈ ಸಿಗರೆಟ್ ಸೇದುವಂತದ್ದು ಬೇರೆ ಬೇರೆ ಚಟಗಳಕ್ಕೆ ಬಲಿಯಾಗ್ತಾ ಇರುವಂತದ್ದನ್ನ ನಾವು ಸಮಾಜದಲ್ಲಿ ನೋಡಿದೀವಿ. ಅದರಿಂದ ಇದು ಅತ್ಯಂತ ತುಂಬಾ ಅವಶ್ಯಕತೆ ಇದೆ, ಅವತ್ತಿನ ದಿವಸ ಪರಿಣಾಮಕಾರಿಯಾಗಿ ಈ ಒಂದು ಇದ್ರ ಬಗ್ಗೆ ಏನು ಈ ಮಾದಕ ವಸ್ತು ವ್ಯಸನದ ಬಗ್ಗೆ ನಾವು ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತದ್ದು ತುಂಬಾ ಅವಶ್ಯಕತೆ ಇದೆ. ಅಲ್ಲ, ಒಬ್ಬ ಮನುಷ್ಯ ಮಾದಕ ವಸ್ತುಗಳನ್ನ ತಗೋತಾನೆ ಅಂತಂದ್ರೆ ಅದನ್ನ ಒಂದು ಮಾನಸಿಕವಾದ ಸಮಸ್ಯೆ ಅಂತ ತಾವು ಪರಿಗಣಿಸ್ತೀರಾ ಅಥವಾ ಅದು ಬೇರೆ ರೀತಿಯ ಸಮಸ್ಯೆನೇ ಇರಬಹುದು? ಇಲ್ಲ ಇಲ್ಲ, ಮಾನಸಿಕ ಸಮಸ್ಯೆ ಇದ್ರೆ ಕೆಲವರು ಏನಾಗ್ತದೆ ಮಾನಸಿಕ ಸಮಸ್ಯೆಯಿಂದಲೂ ಕೂಡ ಇದಕ್ಕೆ ವ್ಯಸನಕ್ಕೆ ಬಲಿಯಾಗ್ತಾರೆ. ಸೊ ಇದನ್ನ ಶುರು ಮಾಡಿದ್ಮೇಲೆ ಮಾನಸಿಕ ಸಮಸ್ಯೆಗಳು ಅವರಿಗೆ ಜಾಸ್ತಿ ಆಗುವಂತದ್ದು ಇದೆ, ಎರಡೂ ಇದೆ. ಒಂದು ಇದರಿಂದ ಮಾನಸಿಕ ಸಮಸ್ಯೆ ಜಾಸ್ತಿ ಆಗುವಂತದ್ದು ಇದೆ ಅಥವಾ ಶುರು ಆಗುವಂತದ್ದು ಇದೆ, ಅದ್ರ ಜೊತೆಗೆ ಇದೊಂದು ಸಮಸ್ಯೆ ಇದ್ದವರು ಮಾದಕ ವ್ಯಸನಕ್ಕೆ ಬಲಿಯಾಗುವಂತದ್ದು ಇದೆ. ಎರಡೂ ಇರೋದ್ರಿಂದ ಇವರು ಯಾರು ಈ ತರದ್ದು ವ್ಯಸನಿಗಳಿದ್ದಾರೆ ಮನೆಯಲ್ಲಿ, ಆದ್ರೆ ಅವರ ಸಂಬಂಧಿಕರಿರ್ಬೋದು ಅವರ ಜೊತೆ ಸಂಪರ್ಕದಲ್ಲಿರುವವರು ದಯವಿಟ್ಟು ಅವರನ್ನ ತಕ್ಷಣ ನಮ್ಮ ಏನು ಈ ಒಂದು ಮನೋಚೈತನ್ಯ ಕ್ಲಿನಿಕ್ ಇರ್ಬೋದು ಅಥವಾ ಯಾರಾದ್ರೂ ಈ ಸೈಕಿಯಾಟ್ರಿಸ್ಟ್ ಅವ್ರ ಹತ್ರ ಅವ್ರನ್ನ ತಪಾಸಣೆ ಮಾಡಿಸುವಂತದ್ದು ಅತ್ಯಂತ ಅವಶ್ಯಕ ಈ ಸಂದರ್ಭದಲ್ಲಿ. ಪ್ರತಿ ವರ್ಷ ಜೂನ್ 26ರಂದು ವಿಶ್ವ ಆರೋಗ್ಯ ಸಂಸ್ಥೆಯು ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಹಾಗೂ ಅಕ್ರಮ ಸಾಗಣೆ ವಿರೋಧಿ ದಿನವನ್ನಾಗಿ ಆಚರಣೆಯನ್ನ ಮಾಡುತ್ತಿದೆ. ಜೊತೆಗೆ ದೇಶದ ಯುವಜನತೆಯನ್ನು ಮಾದಕ ವಸ್ತುಗಳ ವ್ಯಾಮೋಹಕ್ಕೆ ಒಳಗಾಗದಂತೆ ಎಚ್ಚರವನ್ನು ವಹಿಸಲು ಜಾಗೃತಿಯನ್ನ ಮೂಡಿಸಲಾಗುತ್ತಿದೆ. ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಈ ರೀತಿಯ ಅಭ್ಯಾಸಗಳಿಂದ ಖಿನ್ನತೆ, ಮೂರ್ಛೆ ರೋಗ ಹಾಗೂ ಬುದ್ಧಿ ಭ್ರಮಣೆಯಂತಹ ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತದೆ. ನೀವು ಮಾನಸಿಕ ಹಾಗೂ ದೈಹಿಕ ಆರೋಗ್ಯದಿಂದ ಸದೃಢವಾಗಿರಲು ಮಾದಕ ವಸ್ತುಗಳಾದ ಗಾಂಜಾ, ಅಫೀಮು, ಕೊಕೈನ್ಗಳಿಂದ ದೂರ ಉಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ, ಇಲ್ಲವೇ ಉಚಿತ ಸಹಾಯವಾಣಿ 104 ಈ ಸಂಖ್ಯೆಗೆ ಕರೆ ಮಾಡಿ. ಈಗ ಕೆಲವು ವಿಚಾರಗಳು ನೇರವಾಗಿ ಗೊತ್ತಾಗ್ಬಿಡುತ್ತೆ ಡಾಕ್ಟರ್ ಸುನೀತಾ ಅವರ. ಈಗ ಸಿಗರೇಟ್ ಸೇದೋದು ಕಾಣುತ್ತೆ, ಮದ್ಯಪಾನ ಮಾಡಿದ್ರೆ ಅದರ ಪರಿಣಾಮ ಆ ವ್ಯಕ್ತಿಯ ದೇಹದ ಮೇಲೆ ಆಗುತ್ತೆ. ಆದ್ರೆ ಕೆಲವು ಮಾದಕ ವ್ಯಸನಗಳು ಗೊತ್ತೇ ಆಗಲ್ವಂತೆ. ಅದು ಮಕ್ಕಳಲ್ಲಿರೋದು ತಂದೆ ತಾಯಂದ್ರಿಗೆ ಗೊತ್ತಿರಲ್ಲ. ಹೆಚ್ಚಿನದು ಗೊತ್ತಾಗತ್ತೆ. ಈಗ ಮದ್ಯಪಾನದ್ದು ಸ್ಮೆಲ್ ಬರುತ್ತೆ, ಅವರ ಬಿಹೇವಿಯರ್ ಅಲ್ಲಿ ಚೇಂಜಸ್ ಕಾಣಿಸುತ್ತೆ, ಗೊತ್ತಾಗತ್ತೆ. ಸಿಗರೇಟ್ದು ಕೈಗಳಲ್ಲಿ ಕಪ್ಪು ಬಣ್ಣದ ಪಿಗ್ಮೆಂಟೇಷನ್ ಆಗಿರುತ್ತೆ, ತುಟಿಗಳು ಕಪ್ಪಾಗಿರುತ್ತೆ, ಅವರ ಉಸಿರಾಟದಲ್ಲಿ ಸ್ಮೆಲ್ ಬರುತ್ತೆ. ಹಾಗೆ ಗಾಂಜಾ ತಗೊಂಡಾಗ ತುಂಬಾ ಜಾಸ್ತಿ ತಿಂತಾರೆ. ಅಂದ್ರೆ ಅವರು ರೆಗ್ಯುಲರ್ ಆಗಿ 2 ಇಡ್ಲಿ ತಿನ್ನೋರಿದ್ರೆ ಗಾಂಜಾ ತಗೊಂಡಿದ್ದ ದಿವಸ 6 ಇಡ್ಲಿ ತಿನ್ನೋದು, 8 ಇಡ್ಲಿ ತಿನ್ನೋದು ಈ ತರ ಮಾಡ್ತಾರೆ. ಕಣ್ಣೆಲ್ಲ ಕೆಂಪಾಗಿರುತ್ತೆ, ಸ್ವಲ್ಪ ವಿಚಿತ್ರವಾದ ವರ್ತನೆ ಇರುತ್ತೆ. ಅಂದ್ರೆ ಪ್ರತಿ ದಿವಸ ಅವರು ನಾರ್ಮಲ್ ಆಗಿರ್ತಾರೆ, ಆ ವಸ್ತುವನ್ನ ಉಪಯೋಗಿಸಿದ ದಿವಸ ಸ್ವಲ್ಪ ವಿಚಿತ್ರವಾಗಿರ್ತಾರೆ. ಒಂದು ತುಂಬಾ ಖುಷಿಯಾಗಿರುವಂತದ್ದು ಅಥವಾ ತುಂಬಾ ರೇಗಾಡುವಂತದ್ದು, ಎರಡು ರೀತಿಯದನ್ನ ನಾವು ನೋಡಬಹುದು. ಸೊ ವ್ಯತ್ಯಾಸಗಳು ಖಂಡಿತವಾಗ್ಲೂ ಕಾಣಿಸುತ್ತೆ, ಅದನ್ನ ನಾವು ಗುರುತು ಹಿಡಿದು ಅವ್ರಿಗೆ ಚಿಕಿತ್ಸೆಯನ್ನ ಕೊಡಿಸ್ಬೇಕು. ಅಲ್ಲ ಡಾಕ್ಟ್ರೆ, ಈಗ ಕೆಲವರು ಹೇಳ್ತಾರೆ ತುಂಬಾ ಜನ ಈ ಕಾಫ್ ಸಿರಪ್ ಅನ್ನ ಕುಡಿತಾರೆ ಅಂತ ಹೇಳಿ, ಅದು ಔಷಧಿ ಕೆಮ್ಮಿದೆ ಅಂತ ಹೇಳಿ ಅದನ್ನ ಕುಡಿತಾರೆ, ಅದರಿಂದಲೂ ಕೂಡ ಮತ್ತು ಬರುತ್ತೆ. ಯಾಕೆಂದ್ರೆ ಅದರಲ್ಲೂ ಕೂಡ ಮತ್ತು ಬರುವಂತ ಅಂಶ ಇರುತ್ತೆ. ಹೌದು, ಅದರಲ್ಲೂ ಕೂಡ ಮತ್ತು ಬರುವಂತ ಅಂಶ ಇರುತ್ತೆ. ಕೋಡಿನ್ ಅಂತ ನಾವು ಹೇಳ್ತೀವಿ ಕಾಫ್ ಸಿರಪ್ ನಲ್ಲಿರುವಂತದ್ದು, ಅದನ್ನ ಕಾಫ್ಗೆ ಕೆಮ್ಮಕ್ಕೆ ನಾವು ಕೊಡೋದು ಬೆಳಗ್ಗೆ 5 ಮೇಲೂ, ಮಧ್ಯಾಹ್ನ 5 ಮೇಲೂ, ರಾತ್ರಿ 5 ಮೇಲೂ ಅಷ್ಟೇನೆ. ಅದಕ್ಕಿಂತ ಹೆಚ್ಚಿಗೆ ಅವರು ಬಾಟ್ಲ್ ಗಟ್ಲೆ ಕುಡಿತಾ ಇದ್ದಾರೆ ಅಂತಂದ್ರೆ ಡೆಫಿನೆಟ್ ಆಗಿ ಅವರು ಕೆಮ್ಮಕ್ ತಗೊಳ್ತಾ ಇಲ್ಲ, ಅವ್ರಿಗೆ ಅದಕ್ಕೆ ವ್ಯಸನರಾಗಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ಅಲ್ಲ, ಈ ತರದ ಬಹಳಷ್ಟು ಪಟ್ಟಿ ಮಾಡ್ತಾರಲ್ಲ ಡಾಕ್ಟರ್, ಅಂದ್ರೆ ತಂದೆ ತಾಯಂದ್ರು ಬಹಳ ಕಷ್ಟಪಟ್ಟು ಮಕ್ಕಳನ್ನ ನೋಡ್ತಾ ಇರ್ಬೇಕಾಗತ್ತೆ, ಗಮನಿಸ್ತಾ ಇರ್ಬೇಕಾಗತ್ತೆ. ಯಾಕೆಂದ್ರೆ ಎಷ್ಟೋ ತಂದೆ ತಾಯಂದ್ರಿಗೆ ಇದು ಕೂಡ ಗೊತ್ತಿರಲ್ಲ, ಮಗನಿಗೆ ಏನೋ ಕೆಮ್ಮಿದೆಯಾ, ಸಿರಪ್ ಬಾಟ್ಲ್ ತಂದಿದ್ದಾನೆ ಅಂತ ಅನ್ಕೋಬಹುದು ಅವರು. ಈ ತರಹದ ಒಂದಷ್ಟು ವಿಶೇಷವಾದ ಪ್ರಕರಣಗಳೇನಾದ್ರು ತಮ್ಮ ಗಮನಕ್ಕೆ ಬಂದಿದ್ರೆ ತಾವು ಟ್ರೀಟ್ ಮಾಡುವಾಗ ಹಂಚ್ಕೋಬಹುದು ಅಂತ ಅನ್ಸುತ್ತೆ. ಖಂಡಿತ. ಮೊನ್ನೆ ಒಂದು ಮಗುವನ್ನ ಕರ್ಕೊಂಡು ಬಂದಿದ್ರು, 9ನೇ ಕ್ಲಾಸ್ ಹುಡುಗಿ, ಪದೇ ಪದೇ ಪೆನ್ಸಿಲ್ ಪರ್ಚೇಸ್ ಮಾಡ್ತಾ ಇತ್ತು. ಏನಕ್ಕೆ ಪೆನ್ಸಿಲ್ ಅಷ್ಟೊಂದು ಬರಿತಾ ಇದ್ದಾಳೆ ಅಂತ ಫಸ್ಟ್ ಅಂದ್ಕೊಂಡ್ರು ಅವ್ರ ತಂದೆ ತಾಯಿ. ಆಮೇಲೆ ಒಂದ್ ದಿವಸ ರೂಮ್ ಕ್ಲೀನ್ ಮಾಡ್ಬೇಕಾದ್ರೆ ಹಾಸಿಗೆ ಕೆಳಗೆ ಪೆನ್ಸಿಲ್ದು ಕಟ್ ಮಾಡಿ ಲೆಡ್ಸ್ ನ ಮಾತ್ರ ತೆಗೆದಿದೆ ಹುಡುಗಿ, ಪೆನ್ಸಿಲ್ದು ಹೊರಗಡೆ ಮರದ ಪೀಸ್ ಎಲ್ಲ ಹಾಸಿಗೆ ಕೆಳಗಿದೆ. ಲೆಡ್ ಏನ್ ಮಾಡಿದೆ ಅಂತ ಕೇಳಿದ್ರೆ ಪ್ರತಿ ದಿವಸ 10 ಲೆಡ್ ಆದ್ರೂ ತಿಂತಾ ಇದ್ಲವಳು. ಸೊ ಅಂದ್ರೆ ಆ ಪೆನ್ಸಿಲ್ ಒಳಗಡೆ ಇರೋ ಲೆಡ್ಗೆ ಅಡಿಕ್ಟ್ ಆಗಿತ್ತು ಹುಡುಗಿ. ಸೊ ಈ ತರವಾಗಿ ಮತ್ತೆ ವೈಟ್ನರ್ ಬರುತ್ತಲ್ಲ, ವೈಟ್ನರ್ ಅನ್ನ ಕಂಟಿನ್ಯೂಸ್ ಆಗಿ ಸ್ಮೆಲ್ ತಗೊಳ್ತಾ ಇರೋದು. ಅದನ್ನ ಮಕ್ಕಳನ್ನ ತುಂಬಾ ಜನ ನಾವು ಆತರ ನೋಡಿದೀವಿ. ಸೊ ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ಕೊಟ್ಟು ಅವರನ್ನ ಸರಿ ಮಾಡಿದೀವಿ. ಹೀಗೆ ವಿಚಿತ್ರವಾದಂತ ತುಂಬಾ ಕೇಸಸ್ ಇದಾವೆ. ಜೈಲ್ ಅಲ್ಲಿ ಕ್ಯಾಂಪ್ ಮಾಡಿದಾಗ ಒಂದು ವ್ಯಕ್ತಿ ಹೇಳಿದ್ದು, ಅಲ್ಲಿ ಏನು ಸಿಕ್ತೆ ಕಡೆಗೆ ಅಲ್ಲಿ ಒಂದು ಪಲ್ಲಿ ಬರ್ತದಲ್ಲ, ಹಲ್ಲಿ, ಹಲ್ಲಿನ ಸುಟ್ಟು ಅದರದ್ದು ಬೂದಿಯನ್ನ ಮೂಸಿ ಅದರಿಂದ ಕಿಕ್ ತಗೊಂಡೆ ನಾನು ಅಂತ ಹೇಳ್ತಾರೆ, ಅದರಲ್ಲೂ ಕಿಕ್ ಬರುತ್ತೆ ಅಂತ. ಈ ತರ ವಿಚಿತ್ರವಾಗಿ ತುಂಬಾ ಜನ ಮಾಡ್ತಾರೆ. ಬಟ್ ನಾವು ಮಾಡ್ಬೇಕಾಗಿರೋದು ಏನಂದ್ರೆ, ವಸ್ತುಗಳು ಏನು ಅನ್ನೋದಕ್ಕಿಂತ ಅವರ ನಡವಳಿಕೆನಲ್ಲಿ ವ್ಯತ್ಯಾಸ ಆಗ್ತಾ ಇದೆಯಾ, ಅವರು ಅವರ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇದ್ದಾರಾ ಇಲ್ವಾ, ಈ ರೀತಿಯಾದಂತಹ ವಿಷಯಗಳ ಮೇಲೆ ನಾವು ಗಮನ ಕೊಟ್ಟು ಅವರ ವರ್ತನೆಯಲ್ಲಿ ವ್ಯತ್ಯಾಸ ಆದಾಗ ಅವರನ್ನ ಚಿಕಿತ್ಸೆಗೆ ಕರ್ಕೊಂಡು ಬರಬೇಕಾಗತ್ತೆ. ಸರ್, ಚಿಕಿತ್ಸೆಗೆ ವ್ಯವಸ್ಥೆ ಏನಿದೆ ಡಾಕ್ಟರ್? ಈಗ ನಮ್ಮಲ್ಲಿ ನಿಮ್ಗೆ ನೋಡಿರ್ಬೋದು ಏಮ್ಸ್ ಆಸ್ಪತ್ರೆ ಇದೆ, ಅಲ್ಲೂ ಕೂಡ ತಜ್ಞ ಸೈಕಿಯಾಟ್ರಿಸ್ಟ್ ಇದ್ದಾರೆ, ಅದರಲ್ಲಿ 3 ಜನ ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಇಲಾಖೆಯಲ್ಲಿ ಇಬ್ರು ಸೈಕಾಟ್ರಿಸ್ಟ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಏನು ತಾಲೂಕು ಆಸ್ಪತ್ರೆ ಇದೆ, ಸಮುದಾಯ ಆರೋಗ್ಯ ಕೇಂದ್ರ, ಇಲ್ಲೆಲ್ಲ ನಿಗದಿತ ದಿನಗಳಂದು ಹೋಗಿ ಅವತ್ತು ಯಾರು ಈ ತರ ಈ ಒಂದು ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅವರಿಗೆ ಅವತ್ತಿನ ದಿವಸ ಅಲ್ಲಿ ಕರೆಸಿ ಟ್ರೀಟ್ಮೆಂಟ್ ಕೊಡೋದು ಕೂಡ ನಮ್ಮ ಇಲಾಖೆ ವತಿಯಿಂದ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡೋದು ಕೂಡ ನಡೀತಾ ಇದೆ. ಜೊತೆಗೆ ನಮ್ಗೇನು ಈಗ ಏನು ನಮ್ಮ ಈ ಒಂದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನು ಡ್ರಗ್ಸ್ ಬರಬೇಕು ಅದೆಲ್ಲ ಕೂಡ ನಮ್ಮಲ್ಲಿ ಉಚಿತವಾಗಿ ಅವೈಲಬಿಲಿಟಿ ಇದೆ. ಯಾವುದೇ ರೀತಿ ಕೊರತೆ ಇಲ್ಲ ನಮ್ಮ ಈ ಒಂದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಆತ್ಮೀಯರೆ, ತಮ್ಮಂದವರೇ, ಇದೇ ಸೋಮವಾರ 29ನೇ ತಾರೀಖು ಸಂಜೆಯ ಕೃಷಿರಂಗ ಕಿಸಾನ್ ಮಣಿಯಲ್ಲಿ ಶುಂಠಿಯ ಸಮಗ್ರ ನಿರ್ವಹಣೆ ಈ ವಿಚಾರವಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಭಾಗವಹಿಸುತ್ತಿದ್ದಾರೆ ಸಕಲೇಶಪುರ ತಾಲೂಕು ದೋಣೆಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಈಶ್ವರಪ್ಪ ಆರ್ ನೋಲ್ವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289 ಎಸ್ಟಿಡಿ ಸಂಖ್ಯೆ 08172. ಮರೆಯದಿರಿ, ಇದೇ ಸೋಮವಾರ 29ನೇ ತಾರೀಖು ಸಂಜೆಯ ಕೃಷಿರಂಗ ಕಿಸಾನ್ ಮಣಿಯಲ್ಲಿ ಶುಂಠಿಯ ಸಮಗ್ರ ನಿರ್ವಹಣೆ ಈ ವಿಚಾರವಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಮಾನಸಿಕ ಆರೋಗ್ಯ ಸಮಸ್ಯೆನೂ ಇದೆ, ಜೊತೆಯಲ್ಲಿ ಈ ಮಾದಕ ವಸ್ತು ವ್ಯಸನವೂ ಕೂಡ ಇದೆ, ಎರಡು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ ಅಂದ್ರೆ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆಯೇ ಅಥವಾ ಗುಣ ಆಗುತ್ತೆ ಹೇಗೆ? ಮಾದಕ ವಸ್ತು ವ್ಯಸನ, ಮಾನಸಿಕ ಆರೋಗ್ಯ ಸಮಸ್ಯೆ ಎರಡು ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಸೊ ಸಮಸ್ಯೆ ಇದ್ದವರೇ ವ್ಯಸನಕ್ಕೊಳಗಾಗ್ತಾರೆ, ವ್ಯಸನಕ್ಕೊಳಗಾದವ್ರಿಗೆ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇಂಟರ್ನಲೈಸಿಂಗ್ ಎಕ್ಸ್ಟರ್ನಲೈಸಿಂಗ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಮೊದಲಿಂದಾನು ಆತ್ಮವಿಶ್ವಾಸದ ಕೊರತೆ ಇರುತ್ತೆ, ಎಲ್ರನ್ನೂ ಎದುರಿಸ್ಲಿಕ್ಕೆ ಆಗ್ತಾ ಇರಲ್ಲ, ಆತಂಕ ಆಗ್ತಾ ಇರತ್ತೆ, ಭಯ ಆಗ್ತಾ ಇರತ್ತೆ. ಧೈರ್ಯಕ್ಕೋಸ್ಕರ, ಕುತೂಹಲಕ್ಕೋಸ್ಕರ ಫ್ರೆಂಡ್ ಹೇಳ್ದ ಅಂತ ಹೇಳಿ ಶುರು ಮಾಡಿದ್ದು ವ್ಯಸನಕ್ಕೆ ಒಳಗಾಗುವ ಹಾಗೆ ಮಾಡುತ್ತೆ. ಹಾಗೆ ಎಕ್ಸ್ಟರ್ನಲೈಸಿಂಗ್ ಅಂತ ಹೇಳ್ತೀವಿ, ಎಲ್ಲದನ್ನು ಪ್ರಯೋಗಶೀಲವಾಗಿ ಅದನ್ನ ನೋಡ್ಬೇಕು ಮಾಡ್ಬೇಕು ಅನ್ನೋಂಥದ್ದು, ಬೈಕ್ ನ ವೀಲಿಂಗ್ ಮಾಡುವಂತದ್ದು, ತುಂಬಾ ಫಾಸ್ಟ್ ಆಗಿ ಓಡಿಸುವಂತದ್ದು, ಎಲ್ಲಾ ಜಾಗಗಳಿಗೆ ಹೋಗಿ ಬರುವಂತದ್ದು, ಎಲ್ಲಾದನ್ನು ಮಾಡ್ಬೇಕು ಅಂತ ಹೇಳಿ ಹೆಚ್ಚು ಕುತೂಹಲಕರವಾಗಿ ವಸ್ತುಗಳನ್ನ ಉಪಯೋಗಿಸ್ತಾ ಅದು ಅವ್ರನ್ನ ವ್ಯಸನಕ್ಕೆ ಒಳಗಾಗಿಸ್ಬೋದು. ಇದು ಎರಡು ಕೂಡ ಮಾನಸಿಕ ಸಮಸ್ಯೆ ಇರುವಂತವ್ರು ವ್ಯಸನಕ್ಕೆ ಒಳಗಾಗುವಂತದ್ದು, ವ್ಯಸನಕ್ಕೊಳಗಾದಾಗ ಮಾನಸಿಕ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಎರಡಕ್ಕೂ ಚಿಕಿತ್ಸೆ ಇರುತ್ತೆ. ವ್ಯಸನಕ್ಕೆ ಒಳಗಾಗದೆ ಮೊದಲೇ ಚಿಕಿತ್ಸೆಗೆ ಬಂದ್ರೆ ಅದನ್ನ ಅಲ್ಲೇ ಚಿಕಿತ್ಸೆ ಕೊಟ್ಟು ಅದನ್ನ ಅಲ್ಲೇ ಹುಷಾರ್ ಮಾಡ್ಬಿಡ್ಬೋದು. ವ್ಯಸನಕ್ಕೆ ಒಳಗಾದ್ಮೇಲೆ ಬಂದ್ರೂ ಕೂಡ ಸ್ವಲ್ಪ ಕಷ್ಟ ಆಗತ್ತೆ, ಬಟ್ ಖಂಡಿತವಾಗ್ಲೂ ಬಿಡಿಸ್ಬೋದು. ಇದರ ಅಕ್ರಮ ಕಳ್ಳ ಸಾಗಾಣಿಕೆಯನ್ನ ತಡೆಗಟ್ಟೋ ಸಂಬಂಧ ಕಾನೂನು ಏನಾದ್ರು ಇದೆಯಾ? ಕಾನೂನನ್ನ ಎನ್ಫೋರ್ಸ್ ಮಾಡೋದಿದ್ರೆ ಅದು ನಿಮ್ಮ ಆರೋಗ್ಯ ಇಲಾಖೆನವ್ರು ಮಾಡ್ತೀರಾ ಅಥವಾ ಅದು ಪೊಲೀಸ್ ಇಲಾಖೆಗೆ ಬರುತ್ತಾ ಹೇಗೆ ಅಂತ? ಕಾನೂನುಗಳು ಇದ್ದಾವೆ, ಅದು ಪೊಲೀಸ್ ಇಲಾಖೆಗೆ ಬರುತ್ತೆ. ಆರೋಗ್ಯ ಇಲಾಖೆಯವರು ಅಕ್ರಮ ಸಾಗಾಣಿಕೆಗೆ ಯಾವುದೇ ರೀತಿಯಾದಂತಹ ಕ್ರಮವನ್ನು ನಾವು ಜರುಗಿಸೋದಿಲ್ಲ. ಪೇಷಂಟ್ಸ್ಗೆ ಚಿಕಿತ್ಸೆ ಕೊಡೋದು ನಮ್ಮ ಮುಖ್ಯ ವಿಷಯ ಆಗತ್ತೆ. ಸೊ ಅವರಿಗೆ ಚಿಕಿತ್ಸೆ ಕೊಟ್ಟು ಅವರನ್ನ ಗುಣಮುಖ ಮಾಡಿಸೋದು ನಮ್ಮ ಮುಖ್ಯ ಧ್ಯೇಯ ಆಗಿರತ್ತೆ. ಸೊ ಕಾನೂನು ವಿಚಾರವಾಗಿ ಈ ವಸ್ತುಗಳನ್ನ ಸಾಗಾಣಿಕೆ ಮಾಡದೇ ಇರೋ ಹಾಗೆ 1988 ಕೂಡ ಕಾನೂನು ಇದೆ. ಸೊ ಅದನ್ನ ಪೊಲೀಸ್ ಇಲಾಖೆಯವರು ನೋಡ್ಕೊಳ್ತಾರೆ. ತಡೆಗಟ್ಟೋದಕ್ಕೆ ಏನಾದ್ರು ಮಾರ್ಗಗಳಿದೆಯಾ ಡಾಕ್ಟರ್ ಸತೀಶ್ ಕುಮಾರ್ ಅವರು? ಸಮಸ್ಯೆ ಏನಿದೆಯಲ್ಲ, ಈಗ ಮಾದಕ ವಸ್ತು ವ್ಯಸನಕ್ಕೆ ಗುರಿಯಾದಂತವರು ಅದಕ್ಕೆ ಗುರಿನೇ ಆಗದ ಹಾಗೆ ತಡೆಗಟ್ಟೋಕೆ ಏನಾದ್ರು ಮಾರ್ಗ? ಈಗ ಸರ್ಕಾರದವರು ಸುಮಾರು ಕಾರ್ಯಕ್ರಮಗಳನ್ನ ಇದನ್ನ ತಡಿಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಾಡಿರುವಂತಹದ್ದು. ಈ ವರ್ಷನೂ ಕೂಡ 2020 ಈ ಒಂದು ಘೋಷವಾಕ್ಯವನ್ನು ಕೂಡ ಕೊಟ್ಟಿದ್ದಾರೆ, ಬೆಟರ್ ನಾಲೆಡ್ಜ್ ಫಾರ್ ಬೆಟರ್ ಕೇರ್ ಅಂತ. ಈ ಒಂದು ಘೋಷವಾಕ್ಯದೊಂದಿಗೆ ಅಂದ್ರೆ ಇದ್ರ ಬಗ್ಗೆ ಏನು ಮಾದಕ ವಸ್ತುಗಳ ಬಗ್ಗೆ ಒಳ್ಳೆ ನಾಲೆಡ್ಜ್ ಇದ್ರೆ, ಅದ್ರ ಬಗ್ಗೆ ತುಂಬಾ ಅರಿವಿದ್ರೆ ನಾವು ಅದನ್ನ ಬೇಗ ಅಂದ್ರೆ ಕರೆಕ್ಟ್ ಆಗಿ ಸೂಕ್ತವಾಗಿ ಅದನ್ನ ಕಂಟ್ರೋಲ್ ಮಾಡಬಹುದು ಅನ್ನೋ ಘೋಷವಾಕ್ಯದೊಂದಿಗೆ ಈ ವರ್ಷ ಕೂಡ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಸೊ ಸರ್ಕಾರಗಳಿಂದ ಸುಮಾರು ಕಾರ್ಯಕ್ರಮ ಇದೆ, ಕಂಟ್ರೋಲ್ ಮಾಡೋದಕ್ಕೋಸ್ಕರ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ಮಾಮೂಲು ಆರೋಗ್ಯ ಜೀವನ ಶೈಲಿ ಅನ್ನ ಕಾಪಾಡುವಂತದ್ದು, ಮತ್ತೆ ಒಳ್ಳೊಳ್ಳೆ ಆಹಾರನ ಸೇವಿಸುವಂತದ್ದು, ಮತ್ತೆ ವ್ಯಾಯಾಮ ವಿಶ್ರಾಂತಿ ಪಡೆಯುವಂತದ್ದು, ಜೊತೆಗೆ ಯೋಗ ಧ್ಯಾನದ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರೆ ಇದರಿಂದ ಮುಕ್ತರಾಗಿ ಇರ್ಬೋದು. ನಿಮಗೆ ಏನಾದರೂ ಅನ್ನಿಸ್ತಾ ಇದೆಯಾ ಡಾಕ್ಟರ್ ಸುನೀತಾ ಅವರೇ, ಕೋವಿಡ್ 19 ಬಂದ ಮೇಲಿಂದ ಮಾನಸಿಕ ರೋಗಿಗಳ ಸಂಖ್ಯೆ ಏನಾದರೂ ಜಾಸ್ತಿ ಆಗಿದೆ ಅನ್ಸುತ್ತಾ, ಅಥವಾ ನಿಮ್ಮಲ್ಲಿಗೆ ಬರ್ತಾ ಇರುವಂತಹ ಪೇಷಂಟ್ಗಳ ಸಂಖ್ಯೆ ಏನಾದರೂ ಜಾಸ್ತಿ ಆಗಿದೆ ಅಂತ ಅನ್ಸುತ್ತಾ? ಹೇಗೆ ಕೋವಿಡ್ 19 ಬಂದ ನಂತರ ಖಂಡಿತವಾಗ್ಲೂ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗಿದೆ. ರೋಗಿಗಳು ಹೆಚ್ಚಾಗಿದ್ದಾರೆ ಅನ್ನೋದಕ್ಕಿಂತ ಆತಂಕ ಅನ್ನೋಂಥದ್ದು, ಭಯ ಅನ್ನೋಂಥದ್ದು ಎಲ್ಲರ ಮನಸ್ಸಲ್ಲೂ ಹೆಚ್ಚಾಗ್ಬಿಟ್ಟಿದೆ. ಎಲ್ಲಿ ನನಗೆ ಕಾಯಿಲೆ ಬರ್ತದೇನೋ ಅಂತ ಒಂದು ಭಯ, ಬೇರೆಯವರಿಗೆ ನನ್ನಿಂದ ಕಾಯಿಲೆ ಬರ್ತದೇನೋ ಅಂತ ಒಂದು ಭಯ, ಮತ್ತೆ ಆರ್ಥಿಕವಾಗಿ ನಷ್ಟ ಆಗಿರೋದ್ರಿಂದನೂ ಅದರಿಂದನೂ ಕೂಡ ಹೆಚ್ಚಿನವರು ಆತಂಕಕ್ಕೆ ಒಳಗಾಗಿದ್ದಾರೆ. ಬೇಜಾರು ಆತಂಕ ಖಂಡಿತವಾಗ್ಲೂ ಜಾಸ್ತಿ ಆಗಿದೆ. ಮಾನಸಿಕ ಕಾಯಿಲೆಗೆ ಸಂಬಂಧಪಟ್ಟಂಗೆ ಅದು ಮೊದಲೆಷ್ಟಿತ್ತು ಈಗಲೂ ಅಷ್ಟೇ ಇದೆ ಅಂತ ಅನ್ಕೊಳ್ತೀನಿ. ಸಂಖ್ಯೆ ಏನು ಹೆಚ್ಚಾಗಿಲ್ಲ, ಆದ್ರೆ ಆಪ್ತ ಸಮಾಲೋಚನೆ ಮಾಡಿಸ್ಕೊಳ್ಳೋಂತವರು ಜಾಸ್ತಿ ಆಗಿದ್ದಾರೆ. ಟೆಲಿಫೋನ್ ಮುಖಾಂತರ ಆಪ್ತ ಸಮಾಲೋಚನೆ ಮಾಡ್ಕೊಳ್ತಾ ಇದ್ದಾರೆ. ಮನು ಚೈತನ್ಯ ಕ್ಲಿನಿಕ್ಗೂ ಕೂಡ ತುಂಬಾ ಜನ ಬರ್ತಾ ಇದ್ದಾರೆ. ಪ್ರತಿ ವರ್ಷ ಜೂನ್ 26ರಂದು ವಿಶ್ವ ಆರೋಗ್ಯ ಸಂಸ್ಥೆಯು ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಹಾಗೂ ಅಕ್ರಮ ಸಾಗಣೆ ವಿರೋಧಿ ದಿನವನ್ನಾಗಿ ಆಚರಣೆಯನ್ನ ಮಾಡುತ್ತಿದೆ. ಜೊತೆಗೆ ದೇಶದ ಯುವಜನತೆಯನ್ನು ಮಾದಕ ವಸ್ತುಗಳ ವ್ಯಾಮೋಹಕ್ಕೆ ಒಳಗಾಗದಂತೆ ಎಚ್ಚರವನ್ನು ವಹಿಸಲು ಜಾಗೃತಿಯನ್ನ ಮೂಡಿಸಲಾಗುತ್ತಿದೆ. ಮದ್ಯಪಾನ, ಧೂಮಪಾನ, ಮಾದಕ ವಸ್ತುಗಳ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಈ ರೀತಿಯ ಅಭ್ಯಾಸಗಳಿಂದ ಖಿನ್ನತೆ, ಮೂರ್ಛೆ ರೋಗ ಹಾಗೂ ಬುದ್ಧಿ ಭ್ರಮಣೆಯಂತಹ ಮಾನಸಿಕ ಸಮಸ್ಯೆಗಳು ಉಂಟಾಗುತ್ತದೆ. ನೀವು ಮಾನಸಿಕ ಹಾಗೂ ದೈಹಿಕ ಆರೋಗ್ಯದಿಂದ ಸದೃಢವಾಗಿರಲು ಮಾದಕ ವಸ್ತುಗಳಾದ ಗಾಂಜಾ, ಅಫೀಮು, ಕೊಕೈನ್ಗಳಿಂದ ದೂರ ಉಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಜಿಲ್ಲಾ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ, ಇಲ್ಲವೇ ಉಚಿತ ಸಹಾಯವಾಣಿ 104 ಈ ಸಂಖ್ಯೆಗೆ ಕರೆ ಮಾಡಿ. ಅಂತಿಮವಾಗಿ ಡಾಕ್ಟರ್ ಸತೀಶ್ ಕುಮಾರ್ ಅವರೇ, ತಾವೇನಾದರೂ ಹಾಸನ ಜಿಲ್ಲೆಯ ಜನತೆಗೆ ಈ ವಿಚಾರ ಕುರಿತಂತೆ ಸಂದೇಶ ನೀಡೋದಕ್ಕೆ ಇಷ್ಟಪಡ್ತೀರಾ? ಹೇಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ, ಈಗ ಆಲ್ರೆಡಿ ನಾವು ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನವನ್ನ 24ನೇ ತಾರೀಕು ಆಚರಿಸುತ್ತಿರುವ ಹಿನ್ನೆಲೆಯಲ್ಲಿ ನಾವು ಎಲ್ಲಾ ತಾಲೂಕು ಆಸ್ಪತ್ರೆ ಮತ್ತೆ ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲೆಲ್ಲ ಕೂಡ ಈ ಒಂದು ಅರಿವನ್ನ ಮೂಡಿಸುವಂತ ಕೆಲಸವನ್ನ ನಮ್ಮ ಇಲಾಖೆ ವತಿಯಿಂದ ಮಾಡ್ತಾ ಇದ್ದೀವಿ. ನಾವು ಸಾರ್ವಜನಿಕರ ವಿನಂತಿ ಏನಂದ್ರೆ, ಅವತ್ತಿನ ದಿವಸ ತಾವು ಕೂಡ ಸಹಕಾರ ಕೊಟ್ಟು ಮತ್ತೆ ನಿಮ್ಮ ಮನೆಯಲ್ಲಿ ಇದ್ರ ಬಗ್ಗೆ ತಮ್ಮ ಮಕ್ಕಳಿಗೆ ಅರಿವು ಮೂಡಿಸುವಂತ ಕೆಲಸವನ್ನ ತಂದೆ ತಾಯಿಯವರು ಮತ್ತೆ ಅಣ್ಣ ತಮ್ಮಂದಿರುಗಳು ಕೂಡ ಮಾಡಬೇಕಾಗಿದೆ. ಅದರ ಮುಖಾಂತರ ಈ ಒಂದು ಅಂತಾರಾಷ್ಟ್ರೀಯ ಮಾದಕ ವಸ್ತು ವ್ಯಸನ ಮತ್ತು ಅಕ್ರಮ ಸಾಗಾಣಿಕೆ ವಿರೋಧಿ ದಿನವನ್ನ ತುಂಬಾ ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಈ ಒಂದು ವಿನಂತಿಯನ್ನು ಕೂಡ ಸಾರ್ವಜನಿಕರಲ್ಲಿ ಮಾಡ್ತಾ ಇದ್ದೀವಿ. ಒಳ್ಳೆಯದು ಡಾಕ್ಟರ್ ಸತೀಶ್ ಕುಮಾರ್ ಅವರೇ, ಹಾಗೆ ಡಾಕ್ಟರ್ ಸುನೀತಾ ಅವರೇ, ಇದುವರೆಗೂ ಕೂಡ ಮಾದಕ ವಸ್ತು ವ್ಯಸನಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇದರ ಅಕ್ರಮ ಸಾಗಣೆ ವಿರೋಧಿ ದಿನವನ್ನು ಆಚರಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸೂಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ ಸರ್. ಬಿತ್ತನೆ ಮಾಡ್ತಿರಲ್ಲ ಚಿಕ್ಕಪ್ಪ, ಹವಾಮಾನದ ಬಗ್ಗೆ ಯೋಚನೆ ಮಾಡಿದೀರಾ? ಇನ್ನದ್ರ ಚಿಂತೆ ಇಲ್ಲಪ್ಪ, ಕೃಷಿ ವಿಮೆ ಮಾಡ್ತಿದ್ದೀನಿ. ಹವಾಮಾನ ಪ್ರಕೋಪ ಇದ್ರೂ ಇಳುವರಿ ಕಡಿಮೆ ಇದ್ರೂ ವಿಮೆಯಿಂದ ಪರಿಹಾರ ಸಿಗುತ್ತೆ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ತಕ್ಷಣವೇ ಸಮೀಪದ ಸರ್ಕಾರಿ ಬ್ಯಾಂಕ್ ಶಾಖೆಯನ್ನು, ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಕಂಪನಿ ಆಫ್ ಇಂಡಿಯಾದ ಬೆಂಗಳೂರು ಕಚೇರಿ ಅಥವಾ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ಬೆಳೆ ವಿಮೆಯನ್ನು ತಕ್ಷಣವೇ ಮಾಡಿಸಿ. ಬೆಳೆ ವಿಮೆಗೆ ಸಂಬಂಧಿಸಿದ ದೂರು ನೀಡಲು ಎಐಸಿಯ ದೂರು ನಿವಾರಣಾ ಕಚೇರಿಯನ್ನು ಸಂಪರ್ಕಿಸಿ. ವಿಮೆ ಆಗ್ರಹದ ಷರತ್ತು. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ ಕೋವಿಡ್-19ಗೆ ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ. ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ ಕೋವಿಡ್-19ನಿಂದ ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. ಕೋವಿಡ್-19ನಿಂದ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯ ಚಿಕಿತ್ಸಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಭಾರತ ಸರ್ಕಾರದ ಸಹಾಯವಾಣಿ 1075ಕ್ಕೆ ಕರೆ ಮಾಡಿ. ನೀನಾದಿಗಾದೆಯೋ ಎಲೆ ಮಾನವ, ಹದಿ ಹದಿ ಗೋವು ನಾನು. ಜನಪದ ಪಶುವೈದ್ಯ